ನಮಗೆ ಆರೋಗ್ಯಪೂರ್ಣವಾದಂತಹ ಒಂದು ಬೆಳೆಯನ್ನು ಪಡೆಯೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದು ಅಂಶ ಗಮನಿಸಬೇಕು ಅಂತ ಹೇಳಿದ್ರೆ, ನಾವು ಈಗ ಜೈವಿಕಾಂಶ ಅಂತ ಹೇಳಿದ್ನಲ್ಲ, ಮಣ್ಣಿನಲ್ಲಿ ಸಾಕಷ್ಟು ಈ ಏನು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಸೂಕ್ಷ್ಮಾಣುಜೀವಿಗಳು. ಈ ಸೂಕ್ಷ್ಮಾಣುಜೀವಿಗಳು ನಮ್ಮಲ್ಲಿ, ನಾನು ಹ್ಯೂಮಸ್ ಅಂತ ಹೇಳಿದ್ನಲ್ಲ, ಆ ಹ್ಯೂಮಸ್ ಅಂಶ ಜಾಸ್ತಿ ಆದಾಗ ಈ ಸೂಕ್ಷ್ಮಾಣುಜೀವಿಗಳ ಅದು ಏನು ಚಟುವಟಿಕೆ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಸಂಖ್ಯೆ. ಆ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಮಣ್ಣಿನಲ್ಲಿ ದೊರೆತಕ್ಕಂಥ ಖನಿಜಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವು ಸಸ್ಯಗಳನ್ನ ಸಸ್ಯಗಳಿಗೆ ದೊರೆಯುವಂತ ಅಂಶನು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಗಮನಿಸ್ಬಿಟ್ಟು ರೈತರು ಬಂದವರು ಆಗ್ಲೇ ಹೇಳಿದಾಗೆ ಸಮ ಪ್ರಮಾಣದಲ್ಲಿ ಈ ನಾವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ನಮ್ಮ ಸಾವಯವ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಗೊಬ್ಬರಗಳನ್ನ ಹಾಕೊಂಡು ಮಣ್ಣಿನ ಆರೋಗ್ಯನ ಕಾಪಾಡ್ತಾ ಬರಬೇಕಾಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ನರಸಿಂಹಮೂರ್ತಿ ಅಂತ. ಹೇಳಿ ನರಸಿಂಹಮೂರ್ತಿ ಅವರೇ. ಸರ್, ಎಲ್ಲರನ್ನು ಈಗ ಕಳೆ ಬರ್ತೆ ಆಳುಗಳ ಅಭಾವ ಅಂತ ಹೇಳ್ಬಿಟ್ಟು ರಾಸಾಯನಿಕ ಹೊಡಿತಾರೆ, ಇಳುವರಿ ಬರಬೇಕು ಅಂತ ಹೇಳಿ ರಾಸಾಯನಿಕ ಹೊಡಿತಾರೆ. ಕಿತಾಸ್ ಮಾಡ್ತಾರಲ್ಲ, ಅದು ಒಳ್ಳೇದಾ ರೈತರಿಗೆ? ಹೆಂಗ್ ಸರ್ ಇದು ತಿಳುವಳಿಕೆ ಕೊಡೋದು ಅಂತ ಹೇಳಕ್ ಸರ್. ನಾನು ಆಗ್ಲೇ ಹೇಳಿದ್ರೆ, ನೀವು ಔಷಧಿಗಳು ಹೇಳ್ತಾ ಇದ್ರಲ್ವಾ, ಔಷಧಿ ಬಗ್ಗೆ ಹೇಳ್ತಾ ಇದ್ರಿ. ಮಣ್ಣಿನ ಆರೋಗ್ಯಕ್ಕೆ ಅಂದ್ರೆ ಇವಾಗ ಕಳೆ ಬರುತ್ತೆ ಅಂತ ಹೇಳ್ಬಿಟ್ಟು ವಿಡಿ ಸೈಡ್, ಹೌದು, ತಾವೇಳ್ದಂಗೆ ವಿಡಿ ಸೈಡ್ ಅಂತ ಏನ್ ಹೇಳ್ತಾ ಇದ್ರಿ ನಾವು? ಹೌದು, ಈ ಕಳೆನಾಶಕಗಳನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಮಣ್ಣಿನ ಆರೋಗ್ಯ, ನಾನು ಆಗ್ಲೇ ಹೇಳ್ದಂಗೆ ಮಣ್ಣಿನ ರಚನೆ ಚೇಂಜ್ ಆಗ್ತಾ ಹೋಗುತ್ತೆ. ಮಣ್ಣಿನಲ್ಲಿ ದೊರೆತಕ್ಕಂತಹ ಈ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಆಗ್ಲೇ ಸೂಕ್ಷ್ಮಾಣು ಜೀವಿಗಳು, ಆ ಸೂಕ್ಷ್ಮಾಣು ಜೀವಿಗಳಿಗೆ ಬಹಳಷ್ಟು ಅಪಾಯ ಇದು, ಹೆಚ್ಚಿನ ಪ್ರಮಾಣದ ಉಪಯೋಗಿಸೋದ್ರಿಂದ. ನನ್ನ ಕೆಲವು ಕಡೆ ಕೆಲವಿನಾಂಶ ನಿಮಗೆ ಆ ಕಳೆನಾಶಕ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನಿಮ್ಗೆ ಏನು ಕಳೆ ತೆಗೆಯುವಂತ ಅವಕಾಶಗಳು ಕಡಿಮೆ ಆಗ್ತಾ ಹೋದಾಗ, ಮತ್ತೆ ಈಗ ಅವ್ರು ಹೇಳಿದಾಗ ಈ ಲೇಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಕೆಲಸಗಾರರು ಕಡಿಮೆ ಆದಾಗ ಕಳೆ ತೆಗೀಲಿಕ್ಕೆ ಇಂತ ನಾವು ಕಳೆನಾಶಕಗಳು ಮರೆ ಹೋಗ್ಬೇಕಾಗುತ್ತೆ. ಮತ್ತೆ ಕಳೆನಾಶಕ ಉಪಯೋಗಿಸಬೇಕಾದ್ರೂ ನಾವು ಜುಡಿಷಿಯಸ್ ಒಂದು ಯೂಸ್ ಅಂತ ಹೇಳ್ತೀವಿ, ಅಂದ್ರೆ ವಿವೇಚನಾ ಬಳಕೆ ಮಾಡೋದ್ರಿಂದ ನಾವು ಈ ಭೂಮಿ ಹಾಳಾಗಂತನ್ನ ತಡೆಯಬಹುದಾಗುತ್ತೆ. ನಮ್ಮ ಬೇಸಾಯ ತಜ್ಞರು ಎಷ್ಟು ಶಿಫಾರಸ್ ಮಾಡಿರ್ತಾರೆ ಅಷ್ಟೇ ಪ್ರಮಾಣದಲ್ಲಿ ಬಳಸ್ಕೋಬೇಕು, ಬಳಸ್ಕೋಬೇಕಾಗುತ್ತೆ. ಮತ್ತೆ ಹೆಚ್ಚಿನ ನಾಲೆಡ್ಜ್ ಬೇಕು ಅಂದ್ರೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿದೆ, ಅಲ್ಲಿ ಹೋದ್ರೆ ಅಲ್ಲಿ ತಜ್ಞರಿರ್ತಾರೆ, ಅಂತವನ್ನ ಕೇಳಿದ್ರೆ ಅವರು ಎಷ್ಟು ಬಳಕೆ ಮಾಡಬೇಕು ಮತ್ತೆ ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು, ಯಾವ ಕಾಲದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಅವರಿಗೆ ಗೈಡ್ ಮಾಡ್ತಾರೆ. ಸೊ ರೈತ ಬಂದು ಅದನ್ನ ಗಮನಿಸಿಕೊಂಡು ಆ ಕಳೆನಾಶಕ ಬಳಸೋದ್ರಿಂದ ಬಳಸೋ ಅವಶ್ಯಕತೆ ಇದ್ದಾಗ ಅದು ಮಣ್ಣಿನ ನಮ್ಮ ಆರೋಗ್ಯ ಕಾಪಾಡುವಂತದ್ದು. ಅಂದ್ರೆ ಕೆಲವು ಕಳೆನಾಶಕಗಳನ್ನ ನಾವು ಬಿತ್ತನೆ ಮಾಡಿದ್ಮೇಲೆ ಅವನ್ನು ಮೇಲ್ಗಡೆ ಬರೋದಕ್ಕಿಂತ ಮುಂಚೆ ಬಳಸಬೇಕಾಗುತ್ತೆ. ಮತ್ತೆ ಕೆಲವು ಮೊಳಕೆ ಹೊಡೆದ್ಮೇಲೆ ಬಳಸುವಂತದ್ದು. ಕೆಲವು ಸಂದರ್ಭದಲ್ಲಿ ಭೂಮಿ ಖಾಲಿ ಇರುವಾಗ ಬಳಸುವಂತ ಕಳೆನಾಶಕಗಳು ಇದಾವೆ, ಖಂಡಿತ ಅವನ್ನೆಲ್ಲ ನೋಡ್ಕೊಂಡೆ ಬಳಸಬೇಕಾಗುತ್ತೆ. ಗೊತ್ತಾದ ಏನು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಬಳಸಬೇಕು. ಅದಕ್ಕಿಂತ ಹೆಚ್ಚಾದ್ರೆ ಅವರು ನರಸಿಂಹಮೂರ್ತಿ ಅವರು ತಿಳಿಸಿದಾಗೆ ಮಣ್ಣು ಮಾಲಿನ್ಯ ಅಂತೀವಲ್ಲ, ಮಣ್ಣು ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್ ಅಂತೀವಲ್ಲ, ಅದು ಉಂಟಾಗಿ ನಮ್ಮ ಮಣ್ಣಿನ ಉತ್ಪಾದಕತೆ ಕಡಿಮೆ ಆಗುತ್ತೆ. ಕೆಲವು ರಾಜ್ಯಗಳು ಈಗಾಗಲೇ ಕಳೆನಾಶಕಗಳನ್ನು ಹೆಚ್ಚಿಗೆ ಮಿತವಾಗಿ ಬಳಸದ ಕಾರಣಕ್ಕೆ ಕೆಲವು ರಾಜ್ಯಗಳು ಈಗ ಗ್ಲೈಫೋಸೆಟ್ ಅಂತ ಒಂದು ಪ್ರಾಡಕ್ಟ್ ನ ಕೆಲವು ದುಷ್ಪರಿಣಾಮಗಳಾಗಿದೆ ಅಂತೇಳಿ ಅದಕ್ಕೆ ಬ್ಯಾನ್ ಕೂಡ ಮಾಡಿದ್ದಾರೆ. ಈ ತರ ಪ್ರಸಂಗಗಳು ಆಗ್ತಾ ಇದೆ. ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಖ್ಯವಾಗಿ ನಾವು ನಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆಗಳು ಮಾಡಿಸ್ಕೊಳ್ತೀವಿ. ಮಣ್ಣಿನ ಆರೋಗ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅಂತೀರಾ ದೇವರಾಜ್ ಅವರೇ? ಅದಕ್ಕೆ ಹೌದು, ನಾನು ಹೇಳಿದಾಗೆ ತಾಪ ಹೇಳಿದಾಗೆ ನಮ್ಮ ಈ ಮನುಷ್ಯನ ಆರೋಗ್ಯನ ನಾವು ಆಗಾಗ ನೋಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಮಾಡಿಸ್ತಾನೆ ಇರ್ತೀವಿ, ಹಾಗೆ ಮಣ್ಣಿನ ಆರೋಗ್ಯನ ನಾವು ನೋಡ್ಕೋಬೇಕು ಅಂತ ಒನ್ಸ್ ಇನ್ 3 ಇಯರ್ಸ್ ಅಂತ ಹೇಳ್ತೀವಿ. 3 ವರ್ಷಕ್ಕೊಂದ್ಸಲ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಇದಕ್ಕೆ ಏನಾಗುತ್ತೆ, ಮಣ್ಣು ಮಾದರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ ಭೂಮಿ ನಾವು ಮಣ್ಣು ಆರೋಗ್ಯನ ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಳ್ತೀವೋ ಆ ಮಣ್ಣು, ಆ ಭೂಮಿಯ ಮಣ್ಣು ಮಾದರಿ ತೆಗೆದುಕೊಂಡು ನಮ್ಮಲ್ಲಿ ರಾಜ್ಯದಲ್ಲಿ ಲಭ್ಯ ಇರತಕ್ಕಂತಹ ನಮ್ಮ ಇಲಾಖೆಯಲ್ಲಿ ಸುಮಾರು 29 ಇದೆ, ತೋಟಗಾರಿಕೆ ಇಲಾಖೆಯಲ್ಲಿದೆ, ಮತ್ತೆ ರೇಷ್ಮೆ ಇಲಾಖೆಯಲ್ಲಿದೆ, ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿದೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿದೆ. ಇಲ್ಲಿ ದೊರೆತಕ್ಕಂತಹ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ಕೊಟ್ಟೆ ನಾವು ಮಣ್ಣನ್ನ ವಿಶ್ಲೇಷಣೆ ಮಾಡಿಬಿಟ್ಟು ಅಲ್ಲಿ ಯಾವ್ಯಾವ ಅಂಶ ಇದೆ ಅಂತ ಹೇಳಿ ಅವರಿಗೆ ನಾವು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತೀವಿ, ಮಣ್ಣು ಆರೋಗ್ಯ ಚೀಟಿನ ಕೊಡ್ತೀವಿ. ಆ ಮಣ್ಣು ಆರೋಗ್ಯ ಚೀಟಿನಲ್ಲಿ ನಾವೆಲ್ಲ ಮೆನ್ಷನ್ ಮಾಡ್ಕೊಂಡ್ಬಂದಿರ್ತೀವಿ ಏನಂತ ಹೇಳಿ, ಯಾವ ಬೆಳೆ ಬೆಳೆದ್ರೆ ಅಲ್ಲಿ ಉತ್ತಮ. ಉದಾಹರಣೆಗೆ ನಮ್ಮ ಭತ್ತ ಬೆಳೆ ಅಂತ ಅನ್ಕೊಳ್ಳಿ, ಭತ್ತದಕ್ಕೆ ನಮಗೆ ಸುಮಾರು 40-20-20 ಅಂತ ಹೇಳ್ತೀವಿ, 40 ಸಾರಜನಕ, 20 ರಂಜಕ, 20 ಪೊಟಾಷ್ ಕೊಡ್ಬೇಕು ಅಂತ ಹೇಳ್ತೀವಿ ಎಕರೆಗೆ.